ಅಂಶಗಳು. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರ ವಿತರಣೆ. ರಾಜ್ಯದ ವಿವಿಧೆಡೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಮತ್ತು ಅಮೃತ್ ಮಿತ್ರ ಯೋಜನೆಗೆ ಕೋಲಾರ ಜಿಲ್ಲೆಯ ಕುರುಗಲ್ ಪಟ್ಟಣ ಪಂಚಾಯಿತಿ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದಿರೋಣ. ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು ಇವು ಡೆಂಗಿ ಜ್ವರದ ಲಕ್ಷಣಗಳು. ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ. ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಈ ಕಾರ್ಯಕ್ರಮದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಮೇ 29 June 12, 2025 ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಎಂಬ ರಾಷ್ಟ್ರವ್ಯಾಪಿ ಬೃಹತ್ ಮುಂಗಾರು ಪೂರ್ವ ಅಭಿಯಾನವನ್ನು ಆರಂಭಿಸಿದ್ದು, ನಿನ್ನೆ June 8 ಈ ಅಭಿಯಾನ ಕಾರ್ಯಕ್ರಮ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಜರುಗಿತು. ICAR ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಕೆವಿಕೆಗಳು ಮತ್ತು ರಾಜ್ಯ ಸರ್ಕಾರದ ಇಲಾಖೆಗಳನ್ನು ಒಳಗೊಂಡ ಒಮ್ಮುಖ ಕ್ರಮದಲ್ಲಿ ಇದು ನಡೆಯುತ್ತಿದೆ. ಕಳೆದ 10 1896 ತಂಡಗಳು 8188 ಹಳ್ಳಿಗಳಲ್ಲಿ ಒಟ್ಟು 8,95,944 ರೈತರೊಂದಿಗೆ ಸಂವಹನ ನಡೆಸಿವೆ. ಕರ್ನಾಟಕದಲ್ಲಿಯೂ ಸಹ 70 ಹೆಚ್ಚು ಅಂತರ್ಶಿಸ್ತಿನ ವಿಜ್ಞಾನಿಗಳ ತಂಡ, ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ರೈತರ ಹೊಲಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಪ್ರತಿದಿನ ರೈತರೊಂದಿಗೆ ಸಂವಹನ ನಡೆಸುತ್ತಿದ್ದಾರೆ ಮತ್ತು ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸಲು ಬೇಡಿಕೆ ಆಧಾರಿತ ಮತ್ತು ಸಮಸ್ಯೆ ಆಧಾರಿತ ಸಂಶೋಧನಾ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಲು ರೈತರಿಂದ ಪ್ರತಿಕ್ರಿಯೆಯನ್ನು ದಾಖಲಿಸುತ್ತಿದ್ದಾರೆ. ಇಲ್ಲಿಯವರೆಗೆ 639 ತಂಡಗಳು 2495 ಹಳ್ಳಿಗಳಿಗೆ ಭೇಟಿ ನೀಡಿ 2,77,264 ರೈತರೊಂದಿಗೆ ಸಂವಹನ ನಡೆಸಿವೆ. ಹಾಂ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜನೆಯ ಸಂದರ್ಭದಲ್ಲಿ ರೈತರನ್ನುದ್ದೇಶಿಸಿ ಕೇಂದ್ರ ಕೃಷಿ ಮಂತ್ರಿಗಳಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಆರ್ಥಿಕತೆಯು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಲ್ಲಿ ಆಳವಾಗಿ ಬೇರೂರಿದೆ. ವೈವಿಧ್ಯಮಯ ಕೃಷಿ ಹವಾಮಾನ ವಲಯಗಳಿಂದ ಆಶೀರ್ವಾದಿಸಲ್ಪಟ್ಟಿದೆ. ಇದು ವ್ಯಾಪಕ ಶ್ರೇಣಿಯ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಂಬಲಿಸುತ್ತದೆ. ಕೃಷಿ ಬೆಳೆಗಳಲ್ಲಿ ರಾಜ್ಯವು ವಿಶೇಷವಾಗಿ ಪೌಷ್ಟಿಕ ಧಾನ್ಯಗಳು ಅಥವಾ ಶ್ರೀ ಅನ್ನದ ಕೃಷಿಗೆ ಹೆಸರುವಾಸಿಯಾಗಿದೆ. ಇದು ರಾಗಿ ಮತ್ತು ಸೂರ್ಯಕಾಂತಿಯಲ್ಲಿ ಒಂದನೇ ಸ್ಥಾನದಲ್ಲಿದೆ, ತೊಗರಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಮತ್ತು ಕಬ್ಬಿನಲ್ಲಿ ಮೂರನೇ ಸ್ಥಾನದಲ್ಲಿದೆ. ಕರ್ನಾಟಕವು ತನ್ನ ಬೆಳೆಯ ಮಾದರಿಗಳಲ್ಲಿ ಸ್ಥಿರವಾದ ರೂಪಾಂತರವನ್ನು ಕಂಡಿದೆ. ಸಾಂಪ್ರದಾಯಿಕ ಆಹಾರ ಧಾನ್ಯಗಳಿಂದ ಹಣ್ಣುಗಳು, ತರಕಾರಿಗಳು, ಹೂವುಗಳು ಮತ್ತು ತೋಟಗಾರಿಕೆ ಬೆಳೆಗಳಂತಹ ಹೆಚ್ಚಿನ ಮೌಲ್ಯದ ತೋಟಗಾರಿಕಾ ಬೆಳೆಗಳವರೆಗೆ ಈ ಬದಲಾವಣೆಯು ಆದಾಯದ ಅವಕಾಶಗಳು, ರಫ್ತು ಸಾಮರ್ಥ್ಯ ಮತ್ತು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಹೆಚ್ಚಿಸಿದೆ. ಇದು ಅಡಿಕೆ ಮತ್ತು ಕ್ಯಾಪ್ಸಿಕಂನಲ್ಲಿ ಒಂದನೇ ಸ್ಥಾನದಲ್ಲಿದೆ. ಟೊಮೆಟೊ, ದ್ರಾಕ್ಷಿ, ದಾಳಿಂಬೆ, ಕಲ್ಲಂಗಡಿ ಮತ್ತು ಕರಿಮೆಣಸಿನಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂದು ಮಾನ್ಯ ಕೃಷಿ ಸಚಿವ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದರು. ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಕ್ಸ್ ಮಿನಿಸ್ಟರ್ ಡಾಕ್ಟರ್ ಕೆ ಸುಧಾಕರ್ ಜಿ, ಯಾಕೆ ಲೋಕಪ್ರಿಯ ಎಂಎಲ್ಎ ಶ್ರೀ ಎಸ್ ಆರ್ ವಿಶ್ವನಾಥ್ ಜಿ, ಡಾಕ್ಟರ್ ಎಸ್ ಕೆ ಸಿಂಗ್ ಜಿ, ಡಾಕ್ಟರ್ ರಾಘವೇಂದ್ರ ಜಿ, ಡಾಕ್ಟರ್ ಬಿ ವೆಂಕಟ ಸುಬ್ರಹ್ಮಣ್ಯಂ ಜಿ, ಡಾಕ್ಟರ್ ಟಿ ಕೆ ಬೆಹರಾ ಜಿ, ಯಾ ಉಪಸ್ಥಿತ ಸ್ಟೂಡೆಂಟ್ಸ್, ಸೈಂಟಿಸ್ಟ್ ಔರ್ ಕಿಸಾನ್ ಭಾಯಿಯೋ ಔರ್ ಬಹನೋ. ಸ್ಟೂಡೆಂಟ್ಸ್ ತೊ ಮೇರೆ ಲಿಯೆ ಭಾಂಜೆ ಔರ್ ಭಾಂಜಿಯಾ ಹೇ ಕ್ಯೂಂಕಿ ಮೈ ಮಧ್ಯಪ್ರದೇಶ ಕಾ ಮಾಮಾ ಹೂಂ ತೊ ಯಹಾಂ ಭಿ ಮಾಮಾ ಹೂಂ. IHR ಕೆ ಸಂಸ್ಥಾನ ಮೇ ಆಕೆ ಮೇರಾ ಮನ್ ಗರ್ವ ಸೆ ಭರ್ ಗಯಾ, ಮೈ ಬಹುತ್ ಪ್ರೌಡ್ ಫೀಲ್ ಕರ್ ರಹಾ ಹೂಂ. ಹಮಾರೆ ಸೈಂಟಿಸ್ಟ್ ನೇ, ವೈಜ್ಞಾನಿಕೋ ನೇ ಜೊ ಹೈ ರಿಸರ್ಚ್ ಕಿ ಹೈ, ಇನ್ನೋವೇಶನ್ ಕಿಯಾ ಹೈ, ನವಾಚಾರ ಕಿಯಾ ಹೈ ಔರ್ ಇನ್ನೋವೇಶನ್ ಸೆ ಫಾರ್ಮರ್ ಕೋ ಜೋಡಾ ಭೀ ಹೈ. ಉಸ್ಕಾ ಪರಿಣಾಮ ಮೈ ಆಜ್ ದೇಖ್ ರಹಾ ಹೂಂ ಬೆಂಗಳೂರ್ ಗ್ರಾಮೀಣ ಮೇ ಔರ್ ಆಸ್ ಪಾಸ್ ಕೆ ಜಿಲ್ಲೆ ಮೇ ಯಾ ಹಾರ್ಟಿಕಲ್ಚರ್ ನೆ ಬಹುತ್ ಪ್ರಗತಿ ಕೀ ಹೈ ಔರ್ ಕಿಸಾನೋ ನೆ ಫಾರ್ಮರ್ಸ್ ನೆ ಭೀ ಅಲಗ್ ಅಲಗ್ ಢಂಗ್ ಕೆ ಇನ್ನೋವೇಶನ್ ಕಿ ಹೈ. ಆಜ್ ಸವೇರೆ ಮೈ ಗಾಂವ್ ಮೇ ಗಯಾ ಥಾ, ಮೈನೆ ದೇಖಾ ಕಮಲಂ ಕಿ ಖೇತಿ, ಜ್ಯಾಕ್ಫ್ರೂಟ್ ನಹೀ ಕಮಲಂ, ಪರ್ ಕಮಲಂ ಕಿ ಖೇತಿ ಮೇ ಜೊನ್ಕಾ ಎಕ್ಸ್ಪೀರಿಯನ್ಸ್ ಹೈ ಆಫ್ಟರ್ ಥ್ರೀ ಇಯರ್, ಕ್ಯೂಂಕಿ ಪಹಲೆ ಸಾಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಉತ್ತನಾ ಪ್ರಾಫಿಟ್ ನೀ ಹೋತಾ, ಲೇಕಿನ್ ಆಫ್ಟರ್ ಥ್ರೀ ಇಯರ್ 6-7 lakh, 6-7 lakh ರೂಪಾಯಿ ಆಸಾನಿ ಸೆ ಬಚಾಯಾ ಜಾ ಸಕ್ತಾ ಹೈ, ಯೇ ಮುಜೆ ಕಿಸಾನ್ ನೇ ಬತಾಯಾ. ಟಮಾಟರ್ ಕೆ ಫಾರ್ಮ್ ಮೇ ಹಮ್ ಗಯೆ, ಅಬ್ ಟೊಮಾಟೊ ಟಮಾಟರ್ ಕಿ ಖೇತಿ ಐಸಿ ಹೈ ಕಿ ಕೈ ಬಾರ್ ಜಬ್ ಭರ್ಪೂರ್ ಫಸಲ್ ಆತಿ ಹೈ ತೊ ಕೀಮತ್ ಗಿರ್ ಜಾತಿ ಹೈ, ಡಿಸ್ಟ್ರೆಸ್ ಸೆಲ್ ಹೋತಿ ಹೈ. ಲೇಕಿನ್ ಬಾವಜೂದ ಇಸ್ಕೆ ಮುಜೆ ಬತಾ ಕಿ 3-4 lakh ರೂಪಾಯಿ ಪರ್ ಏಕರ್ ಆರಾಮ ಸೆ ಕಮಾಯಾ ಜಾ ಸಕ್ತಾ ಹೈ. ಕಿಸಾನ್ ಭಾಯಿಯೋ ಔರ್ ಬಹನೋ, ಏಕ್ ತರಫ ಲ್ಯಾಬ್ ಹೈ ಔರ್ ಐಸೆ ಸಂಸ್ಥಾನ ಹೈ ಜಾ ಸೈಂಟಿಸ್ಟ್ ರಿಸರ್ಚ್ ಕರ್ತೆ ಹೈ, ಶೋಧ ಕರ್ತೆ ಹೈ. ಲೇಕಿನ್ ಏಕ್ ದಿಕ್ಕತ್ ಹೈ, ಲ್ಯಾಬ್ ಮೇ ಜೊ ರಿಸರ್ಚ್ ಹೋತೆ ಹೈ ವೋ ಲ್ಯಾಂಡ್ ತಕ್ ಫಾರ್ಮರ್ ಕೆ ಪಾಸ್ ಢಂಗ್ ಸೆ ಪಹುಂಚತೆ ನಹೀ ಹೈ. 16,000 ಹಮಾರೆ ಸೈಂಟಿಸ್ಟ್ ಔರ್ ಕಿಸಾನ್ ತೊ ಕರೋಡೋ ಹೈ. ಯೇ ರಿಸರ್ಚ್ ಕಾ ರಿಯಲ್ ಟೈಮ್ ಮೇ ಲಾಭ, ಬೆಸ್ಟ್ ಪ್ರಾಕ್ಟಿಸ್ ಕ್ಯಾ ಹೋ ಸಕ್ತಿ ಹೈ, ಆಗ್ರೋ ಕ್ಲೈಮೇಟಿಕ್ ಕಂಡೀಷನ್ಸ್ ಮೇ ಕೌನ್ ಸೇ ಫ್ರೂಟ್ಸ್ ಕೌನ್ ಸೇ ಸಬ್ಜಿಯಾ ವೆಜಿಟೇಬಲ್ಸ್ ಪೈದಾ ಹೋ ಸಕ್ತಿ ಹೈ, ಕೌನ್ ಸಿ ಕ್ರಾಪ್ಸ್ ಹೋ ಸಕ್ತಿ ಹೈ, ಯೇ ಜಾನ್ಕಾರಿ ಪೂರೇ ಕಿಸಾನೋ ಕೋ ಚಾಹಿಯೇ. ಹಮಾರೆ PM ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿ ಜಿ ಬಹುತ್ ವಿಜನರಿ ಲೀಡರ್, ಉನ್ಕಾ ಸಂಕಲ್ಪ ವಿಕಸಿತ ಭಾರತ, ಭಾರತ ಪೀಚೆ ನೀ ರಹೇಗಾ, ಭಾರತ ಆಗೇ ಬಢ ರಹಾ ಹೈ, ಭಾರತ ಆಗೇ ಬಢೇಗಾ, ವಿಕಸಿತ ಭಾರತ 2047 ತಕ್. ತೊ ಕೃಷಿ ಮಂತ್ರಿ ಕೆ ನಾತೆ ಮುಜೆ ಲಗ್ತಾ ವಿಕಸಿತ ಭಾರತ ಕೆ ಲಿಯೆ ವಿಕಸಿತ ಕೃಷಿ ಔರ್ ಸಮೃದ್ಧ ಕಿಸಾನ್, ಬಿನಾ ಖೇತಿ ಕೆ ಭಾರತ ಆಗೇ ನೀ ಬಢ ಸಕ್ತಾ. 50% ಪಾಪುಲೇಷನ್ ಆಜ್ ಭಿ ಡಿಪೆಂಡ್ ಹೈ ಎಗ್ರಿಕಲ್ಚರ್, 18% GDP ಕಾ ಆತಾ ಹೈ ಎಗ್ರಿಕಲ್ಚರ್ ಸೆ ಔರ್ ಇಸ್ ಸಾಲ್ ಮೇ ಫೋರ್ಥ ಜೋ ಕ್ವಾರ್ಟರ್ ಹೈ ಉಸ್ಮೇ GDP ಕಿ ಜೋ ಗ್ರೋಥ್ ರೇಟ್ ಹೈ 7.5%, ಉಸ್ಮೇ ಎಗ್ರಿಕಲ್ಚರ್ ಹೈ 5.4%. ಅಗರ್ 1-2% ಭಿ ಎಗ್ರಿಕಲ್ಚರ್ ಮೇ ಗ್ರೋಥ್ ಹೋತಿ ತೊ ಬಡಿ ಮಾನಿ ಜಾತಿ ಹೈ. ಕಿಸಾನ್ ಹಮಾರೆ ಚಮತ್ಕಾರ ಕರ ರೇ ಮೈ ಉನ್ಕೋ ಪ್ರಣಾಮ ಕರ್ತಾ ಹೂ ಲೇಕಿನ್ ಆಗೇ ಭೀ ಅನಂತ ಸಂಭಾವನಾ ಹೈ ಅನಂತ ಸಂಭಾವನಾ ಹೈ ಹಮಕೋ ಚಾರ್ ಕಾಮ ಕರ್ನಾ ನಂಬರ್ ಒನ್ ಫೂಡ್ ಸಿಕ್ಯೂರಿಟಿ 145 crore ಹಮಾರಿ ಪಾಪುಲೇಷನ್ ಕೋ ಭೋಜನ ಚಾಹಿಯೇ ಔರ್ ಭೋಜನ ಭೀ ಸಾಧಾರಣ ನಹೀ ಚಾಹಿಯೇ ನ್ಯೂಟ್ರಿಷನ್ ಫೂಡ್ ಚಾಹಿಯೇ ಉಸ್ಕೋ ಔರ್ ತೀಸರಿ ಚೀಜ ಕಿಸಾನ್ ಲಾಭ ಕೈಸೆ ಕಮಾಯೆ ಪ್ರಾಫಿಟ್ ಕೈಸೆ ಬಢೆ ಬಿನಾ ಪ್ರಾಫಿಟ್ ಕೆ ಖೇತಿ ಹೋ ನಹೀ ಸಕತಿ ಔರ್ ಚೌಥಿ ಹಮ ಜೋ ಹಮಾರಿ ಸಾಯಿಲ್ ಹೈ ಉಸ್ಕಿ ಹೆಲ್ತ್ ಕೋ ಭೀ ಕೈಸೆ ಠೀಕ್ ಕರ್ ಪಾಯೆ ಔರ್ ಇಸ್ಲಿಯೇ ಏಕ ಅಭಿಯಾನ ಚಲಾ ಪ್ರಧಾನಮಂತ್ರಿ ಜೀ ಕೆ ನೇತೃತ್ವ ಮೇ ಉನ್ಕೆ ಮಾರ್ಗದರ್ಶನ ಸೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ ಲ್ಯಾಬ್ ಸೆ ಲ್ಯಾಂಡ್ ಕೋ ಜೋಡ ರಹೇ ಮತಲಬ್ ಸೈಂಟಿಸ್ಟ್ ಕೋ ಕಿಸಾನೋ ಕೆ ಬೀಚ್ ಲೇ ಜಾ ರಹೇ ತಾಕಿ ಜೋ ಆಗ್ರೋ ಕ್ಲೈಮೇಟಿಕ್ ಕಂಡೀಷನ್ಸ್ ಹೈ ಹಮಾರೇ ಗಾಂವ್ ಕಿ ಉಸ್ಕೋ ಲೇ ಕೆ ವೋ ಜಾಯೆಂಗೇ ಸಾಯಿಲ್ ಮೇ ಕೌನ್ ಕೌನ್ ಸೆ ನ್ಯೂಟ್ರಿಯೆಂಟ್ ಹೈ ಆರ್ಗನಿಕ್ ಕಾರ್ಬನ್ ಕಿತನಾ ಹೈ ನೈಟ್ರೋಜನ್ ಕಿತನಿ ಹೈ ಜಿಂಕ್ ಕಿತನಾ ಹೈ ಪೊಟಾಶ್ ಕಿತನಾ ಹೈ ಕೈ ಬಾರ ಫಾರ್ಮರ್ ಕೋ ಪತಾ ಹೀ ನಹೀ ರಹತಾ ಉಸ್ಕೆ ಖೇತ್ ಮೇ ಕ್ಯಾ ಹೈ ಸಾಯಿಲ್ ಹೆಲ್ತ್ ಕಾರ್ಡ್ ಬನಾ ಲೇಕಿನ್ ಕೋಯಿ ನಿಕಾಲ್ ಕೆ ನಹೀ ದೇಖತಾ ಬಿನಾ ಯೇ ಪತಾ ಕಿ ಹೈ ಕೈ ಬಾರ ಹಮ ಫರ್ಟಿಲೈಜರ್ ಔರ್ ಪೆಸ್ಟಿಸೈಡ್ ಡಾಲ್ತೆ ರಹತೆ ಹೈ ಅಬ್ ಬತಾಯಿಯೇ ಶರೀರ ಮೇ ಕ್ಯಾಲ್ಸಿಯಂ ಕಿ ಕಮಿ ನಹೀ ಔರ್ ಕ್ಯಾಲ್ಸಿಯಂ ಕಿ ಗೋಲಿ ಖಿಲಾಓ ತೋ ಫಾಯ್ದಾ ಹೋಗಾ ಕಿ ನುಕ್ಸಾನ್ ಹೋಗಾ ಜಿಸ್ ಖಾದ ಕಿ ಜರೂರತ್ ನಹೀ ಹೈ ರಾಮ್ ಲಾಲ್ ಡಾಲ್ ರಹಾ ಹೈ ತೋ ಶ್ಯಾಮ್ ಲಾಲ್ ಭೀ ಡಾಲ್ ರಹಾ ಹೈ ಸುಧಾಕರ್ ಡಾಲ್ ರಹೇ ಹೈ ತೋ ವಿಶ್ವನಾಥ್ ಭೀ ಡಾಲ್ ರಹೇ ದೇಖಾ ದೇಖಿ ಕರ್ತೆ ಹೈ ತೋ ಆಪ್ಕೆ ಖೇತ್ ಮೇ ಕೌನ್ ಸಿ ಮಾಟಿ ಮೇ ಕೌನ್ ಸೆ ತತ್ವ ಕಿ ಜರೂರತ್ ಹೈ ಅಬ್ ವೋ ಫರ್ಟಿಲೈಜರ್ ಡಾಲೋ ಪೆಸ್ಟಿಸೈಡ್ ಕೆ ಬಾರೇ ಮೇ ಭೀ ಏಕ ಸ್ಪ್ರೇ ದೋ ಸ್ಪ್ರೇ ತೀನ್ ಸ್ಪ್ರೇ ಚಾರ್ ಸ್ಪ್ರೇ ಪಾಂಚ್ ಸ್ಪ್ರೇ ಯುಪಿ ಕೆ ಮೇರಠ್ ಮೇ ಜಾ ತೋ ಗನ್ನಾ ಶುಗರ್ ಕೇನ್ ಉಸ್ಮೇ ಕೋಯಿ ಏಕ ಬಿಮಾರಿ ವೋ ಆ ಗಯಾ ವೈರಸ್ ರೇಟ್ ಕ್ಯಾ ಹೈ ರೇಡ್ ರಾಟ್ ಅಬ್ ಉಸ್ಮೇ ವೋ ಸ್ಟೆಮ್ ಕೆ ಅಂದರ್ ಚಲಾ ಜಾತಾ ಹೈ ಕೀಡಾ ಔರ್ ಯೇ ಸ್ಪ್ರೇ ಬಾಹರ್ ಕರ್ತೆ ರಹತೆ ಹೈ 15-15 ಸ್ಪ್ರೇ ಕೈ ಬಾರ ದವಾ ಕಂಪನಿಯಾ ಕಹತಿ ಯೇ ಡಾಲೋ ಔರ್ ಯೇ ಡಾಲೋ ಔರ್ ಯೇ ಡಾಲೋ ತೋ ಲಾಗತ್ ಬಢ್ತಿ ಹೈ ಕಾಸ್ಟ್ ಬಢ್ತಿ ಹೈ ಫಾಯ್ದಾ ನಹೀ ಹೋತಾ ಏಕ ಫೈಸಲಾ ಮೈನೆ ಕಿಯಾ ಹೈ ಕೈ ಕಿಸಾನೋ ನೇ ಶಿಕಾಯತ್ ಕಿ ಪೆಸ್ಟಿಸೈಡ್ ಖರಾಬ್ ಆತಾ ಹೈ ಗುಣವತ್ತಾ ಬೀಜ ಕ್ವಾಲಿಟಿ ನಹೀ ರಹತಿ ಉಸ್ಮೇ ಹಮ್ ಏಕ ಕಡಾ ಕಾನೂನ್ ಬನಾಯೆಂಗೆ ಜೋ ನಕಲಿ ಬೀಜ ಅಮಾನಕ್ ಬೀಜ ಔರ್ ಪೆಸ್ಟಿಸೈಡ್ ಕೆ ಖಿಲಾಫ್ ಅಗರ್ ಕೋಯಿ ಅಮಾನಕ್ ಬನಾಯೆಗಾ ಗುಣವತ್ತಾ ಬೀಜ ಬನಾಯೆಗಾ ತೋ ಕಡಿ ಕಾರ್ವಾಯಿ ಕಿ ಜಾಯೆಗಿ ಹಮ್ನೆ ಫೈಸಲಾ ಕಿಯಾ ಲೇಕಿನ್ ಕೈ ಬಾರ ಡಾಲ್ತೆ ರಹತೆ ಹೈ ಕಿಸಾನ್ ತೋ ಯೇ ವೈಜ್ಞಾನಿಕ ಜಾಕೆ ಸೈಂಟಿಸ್ಟ್ ಕಿಸಾನೋ ಕೋ ಬತಾಯೆ ಕಿ ಖೇತಿ ಕರ್ನೆ ಕೆ ಲಿಯೆ ಹಮ್ಕೋ ಕ್ಯಾ ಕ್ಯಾ ಕರ್ನಾ ಚಾಹಿಯೇ ಔರ್ ಇಸ್ಲಿಯೇ ಹಮ್ನೆ ಸಾರೆ ಸೈಂಟಿಸ್ಟ್ ನಿಕಾಲೆ ಸರ್ ಪಹಲಿ ಬಾರ ಹೋಗಾ ಇತಿಹಾಸ ಮೇ ಜಬ್ 16,000 ಸೈಂಟಿಸ್ಟ್ ಗಾಂವ್ ಮೇ ಕಿಸಾನೋ ಕೆ ಬೀಚ್ ಫಾರ್ಮರ್ ಕೆ ಬೀಚ್ ಜಾತೆ ಹೈ ಔರ್ ಯೇ ದೋನೋ ಅಗರ್ ಮಿಲ್ ಜಾಯೆ ಸೈಂಟಿಸ್ಟ್ ಫಾರ್ಮರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಕಾ ಭಾರತ ಸರ್ಕಾರ ಕಾ ಕೆಬಿಕೆ ಅಗ್ರಿಕಲ್ಚರ್ ಕಾಲೇಜ್ ಸ್ಟೂಡೆಂಟ್ ಮೇನೆ ಕಹಾ ಕಿ ಸಬ್ಕೋ ಏಕ ದಿಶಾ ಮೇ ಚಲನಾ ಹೈ ಒನ್ ನೇಷನ್ ಒನ್ ಅಗ್ರಿಕಲ್ಚರ್ ಅಂಡ್ ಒನ್ ಟೀಮ್ ವಿ ಆರ್ ಎ ಟೀಮ್ ಹಮ್ ಮಿಲ್ಕೆ ಪ್ರಯತ್ನ ಕರೆಂಗೆ ಮೇ ವಿಶ್ವಾಸ ಕೆ ಸಾಥ್ ಕಹತಾ ಹೂಂ ಕಿ ದುನಿಯಾ ಕಾ ಫೂಡ್ ಬಾಸ್ಕೆಟ್ ಕಲ್ ಇಂಡಿಯಾ ಬನೇಗಾ ದೇಖ ಲೇನಾ ಕೋಯಿ ರೋಕ್ ನಹೀ ಸಕತಾ ಕರ್ನಾಟಕ ರಾಜ್ಯ ಆರ್ಥಿಕತೆಯು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಲ್ಲಿ ಆಳವಾಗಿ ಬೇರೂರಿದೆ. ವೈವಿಧ್ಯಮಯ ಕೃಷಿ ಹವಾಮಾನ ವಲಯಗಳಿಂದ ಆಶೀರ್ವಾದಿಸಲ್ಪಟ್ಟಿದೆ. ಇದು ವ್ಯಾಪಕ ಶ್ರೇಣಿಯ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಂಬಲಿಸುತ್ತದೆ. ಕೃಷಿ ಬೆಳೆಗಳಲ್ಲಿ ರಾಜ್ಯವು ವಿಶೇಷವಾಗಿ ಪೌಷ್ಟಿಕ ಧಾನ್ಯಗಳು ಅಥವಾ ಶ್ರೀ ಅನ್ನದ ಕೃಷಿಗೆ ಹೆಸರುವಾಸಿಯಾಗಿದೆ. ಇದು ರಾಗಿ ಮತ್ತು ಸೂರ್ಯಕಾಂತಿಯಲ್ಲಿ 1ನೇ ಸ್ಥಾನದಲ್ಲಿದೆ, ತೊಗರಿಯಲ್ಲಿ 2ನೇ ಸ್ಥಾನದಲ್ಲಿದೆ ಮತ್ತು ಕಬ್ಬಿನಲ್ಲಿ 3ನೇ ಸ್ಥಾನದಲ್ಲಿದೆ. ಕರ್ನಾಟಕವು ತನ್ನ ಬೆಳೆಯ ಮಾದರಿಗಳಲ್ಲಿ ಸ್ಥಿರವಾದ ರೂಪಾಂತರವನ್ನು ಕಂಡಿದೆ. ಸಾಂಪ್ರದಾಯಿಕ ಆಹಾರ ಧಾನ್ಯಗಳಿಂದ ಹಣ್ಣುಗಳು, ತರಕಾರಿಗಳು, ಹೂವುಗಳು ಮತ್ತು ತೋಟಗಾರಿಕೆ ಬೆಳೆಗಳಂತಹ ಹೆಚ್ಚಿನ ಮೌಲ್ಯದ ತೋಟಗಾರಿಕಾ ಬೆಳೆಗಳವರೆಗೆ ಈ ಬದಲಾವಣೆಯು ಆದಾಯದ ಅವಕಾಶಗಳು, ರಫ್ತು ಸಾಮರ್ಥ್ಯ ಮತ್ತು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಹೆಚ್ಚಿಸಿದೆ. ಇದು ಅಡಿಕೆ ಮತ್ತು ಕ್ಯಾಪ್ಸಿಕಂನಲ್ಲಿ 1ನೇ ಸ್ಥಾನದಲ್ಲಿದೆ. ಟೊಮೆಟೊ, ದ್ರಾಕ್ಷಿ, ದಾಳಿಂಬೆ, ಕಲ್ಲಂಗಡಿ ಮತ್ತು ಕರಿಮೆಣಸಿನಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಮಾನ್ಯ ಕೃಷಿ ಸಚಿವ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದರು. ಕರ್ನಾಟಕವು ಕಾಫಿ ಸಂರಕ್ಷಿತ ಪರಿಸ್ಥಿತಿಗಳಲ್ಲಿ ಬೆಳೆಸುವ ಹೂಗಳು, ಗುಲಾಬಿ, ಈರುಳ್ಳಿ, ಗೆರ್ಕಿನ್, ಗೋಡಂಬಿ, ಮಸಾಲೆಗಳು ಇತ್ಯಾದಿಗಳಲ್ಲಿ ರಫ್ತಿನಲ್ಲಿ ಮುಂಚೂಣಿಯಲ್ಲಿದೆ. ಕರ್ನಾಟಕವು ಭಾರತದಲ್ಲಿ ಹಾಲು ಉತ್ಪಾದಿಸುವ ಅಗ್ರ 10 ರಾಜ್ಯಗಳಲ್ಲಿ ಒಂದಾಗಿದೆ. 8ನೇ ಸ್ಥಾನ, 13.5 ಮಿಲಿಯನ್ ಟನ್ ಹಾಲು ಉತ್ಪಾದಿಸುವ ಸ್ಥಾನವನ್ನು ಕೂಡ ಪಡೆದುಕೊಂಡಿದೆ. ಕೌಂಟಿಯಲ್ಲಿ ಒಟ್ಟು ಹಾಲು ಉತ್ಪಾದನೆಯು 5.5 6.2% ಇದ್ದರೆ ಕರ್ನಾಟಕದ ಹಾಲು ಒಕ್ಕೂಟ ಕೆಎಂ ಪ್ರಮುಖ ಸಂಘಟಿತ ಡೈರಿ ಸಹಕಾರಿ ಸಂಸ್ಥೆಯಾಗಿದ್ದು 2.4 ಮಿಲಿಯನ್ಗಿಂತಲೂ ಹೆಚ್ಚು ರೈತ ಸದಸ್ಯರನ್ನು ಪೂರೈಸುತ್ತದೆ ಮತ್ತು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇತರ ರಾಜ್ಯಗಳು ಮತ್ತು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ನಮ್ಮೆದುರು ಇರುವ ಸವಾಲುಗಳು ಎಂದರೆ ಹವಾಮಾನ ಬದಲಾವಣೆಯಿಂದ ಅಕಾಲಿಕ ಮಳೆ, ಪ್ರವಾಹ, ಹೆಚ್ಚಿನ ತಾಪಮಾನದ ಒತ್ತಡ ಮತ್ತು ದೀರ್ಘಕಾಲದ ಬರಗಾಲ ಉಂಟಾಗುತ್ತಿದೆ. ಹೊಸ ರೋಗಕಾರಕ ಇವು ಹೊರಹೊಮ್ಮುವಿಕೆ ಮತ್ತು ಜೈವಿಕ ಸುರಕ್ಷತೆ ನಮ್ಮ ಎದುರಿಗಿವೆ. ಕಾರ್ಮಿಕರ ಕೊರತೆ ಕೂಡ ನಮ್ಮೆದುರಿಗೆ ಕಾಡುತ್ತಿದೆ. ಹೆಚ್ಚುತ್ತಿರುವ ಕೃಷಿ ವೆಚ್ಚ, ಗುಣಮಟ್ಟದ ಸಸಿಗಳ ಸೀಮಿತ ಲಭ್ಯತೆ, ಹೈನು ಪ್ರಾಣಿಗಳಲ್ಲಿ ಹವಾಮಾನ ಒತ್ತಡ ಮತ್ತು ರೋಗ ಹರಡುವಿಕೆ. ಕೃಷಿ ಆರ್ಥಿಕತೆಯನ್ನು ಬಲಪಡಿಸಲು 11 ICAR ಸಂಸ್ಥೆಗಳು ಮತ್ತು 33 KVKಗಳು ರಾಜ್ಯದ ರೈತರ ಅಗತ್ಯಗಳನ್ನು ಪೂರೈಸುತ್ತಿವೆ. ಹವಾಮಾನ ಸ್ಥಿತಿಸ್ಥಾಪಕತ್ವ, ರೋಗ ನಿರೋಧಕತೆ, ಆಮದು ಪರ್ಯಾಯ ಮತ್ತು ರಫ್ತು ಉತ್ತೇಜನದ ಮೂಲಕ ಸ್ವಾವಲಂಬನೆಗಾಗಿ ICAR, IHR ತೋಟಗಾರಿಕಾ ಬೆಳೆಗಳಲ್ಲಿ 330 ಪ್ರಭೇದಗಳು ಮತ್ತು 150 ಉತ್ಪಾದನಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ. ಇತ್ತೀಚೆಗೆ ಈ ಪ್ರಭೇದಗಳಲ್ಲಿ 13 ಪ್ರಭೇದಗಳನ್ನು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಾಷ್ಟ್ರಕ್ಕೆ ಅರ್ಪಿಸಿದ್ದಾರೆ ಎಂದು ಮಾನ್ಯ ಕೃಷಿ ಸಚಿವ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದರು. ಅಭಿನಂದನ್ ಪ್ರಣಾಮ ಪ್ರಣಾಮ ಅಬ್ ಖೇತಿ ದಿಶಾ ದೇ ರೇ ಆಜ ಮೇ ಆಯಾ ತೋ ಜಾನೆ ಕಾ ಜೀ ನೀ ಚಾ ರಾ ದಿಲ್ ಕಹೆ ರುಕ ಜಾ ರೇ ರುಕ ಜಾ ರೇ ರುಕ ಜಾ ತು ಯಹೀ ಪೇ ಕಹೀ ಲೇಕಿನ್ ಆಜ ಮೇರೆ ಕಾರ್ಯಕ್ರಮ ಬನ್ನೆ ಸನ್ ಬನ್ನೆ ಇಲೆಕ್ಷನ್ ಬಾಕಿ ಕಾರ್ಯಕ್ರಮ ಇಂತಜಾರ ಹೋ ರಹಾ ಹೈ ಇಸ್ಲಿಯೆ ಏಕ ದಿನ ಫಿರ್ ಮೇ ಆಉಂಗಾ ದಿನ ಭರ ರಹೇಂಗೇ ರಾತ್ ಮೇ ಭೀ ರುಕೇಂಗೇ ಢಂಗ ಸೇ ಔರ್ ಸಮಝೇಂಗೇ ಮೇ ದೇಶ ಕೋ ದೇಖೋ ಮೇ ಕಿಸಾನ್ ಅಗರ್ ಮೇ मंत्री हूं एग्रीकल्चर फार्मर वेलफेयर तो मैं इसलिए नहीं हूं कि गाड़ी मिल गई माला पहना रहे हैं लोग स्वागत कर रहे हैं और हम गदगदायमान हो रहे हैं साला मैं तो साहब बन गया इसके लिए नहीं हूं कृषि भारतीय अर्थव्यवस्था की रीढ़ है और किसान उसकी आत्मा और किसानों की सेवा मेरे लिए भगवान की पूजा है ये मान के मैं दिनों रात काम करने की कोशिश करता हूं तो मुझे हम हर पल लगता है एक क्षण भी तू कैसे बेकार गुजार सकता है 14 करोड़ फार्मर 14 करोड़ फार्मर फैमिली अगर पूरी देखे तो कितना है उनकी सेवा करनी उनकी जिंदगी बदलनी है इसलिए वैज्ञानिक मित्रों मैं चैन से बैठ नहीं सकता आप देख रहे हैं उड़ीसा उड़ीसा के बाद जम्मू कश्मीर के बाद हरियाणा हरियाणा के बाद उत्तर प्रदेश के बाद महाराष्ट्र उसके बाद पंजाब उसके बाद उत्तराखंड उसके बाद कर्नाटक कल तेलंगाना उसके बाद राजस्थान उसके बाद गुजरात चल चला चल किसानों को कैसे योजनाओं का लाभ मिले और पूरी टीम मिलकर खेती को फायदे का धंधा कैसे कई तरह की चीजें सोच रहे हैं आज विस्तार से नहीं कहूंगा हमारी एक समस्या है मिडिल मैन टमाटर हमारा 2 रुपया किलो यहां बिका दिल्ली में 30 रुपया किलो अब 2-30 का अंतर क्यों होना चाहिए भाई हमारा दिल्ली में 30 बिका तो किसान को 20 तो मिले यह बड़ी समस्या है और उसके रास्ते निकालने पड़ेंगे डायरेक्ट कैसे किसान बेच सके मिडिल मैन जो कमाता है उसको कैसे हम कम करें अभी MIS के अंतर्गत एक योजना हमने बनाई टोमाटो ऑनियन और पोटैटो के लिए कि अगर कर्नाटक के गांव में कोई किसान पोटैटो ऑनियन पैदा करता है या टोमाटो पैदा करता है और उसके रेट यहां कम है और दिल्ली मुंबई में ज्यादा रेट मिलेंगे तो यहां से किसान वहां ले नहीं जा सकता ट्रांसपोर्ट का खर्चा काफी लगता है तो हमने तय किया है कि राज्य सरकार की किसी संस्था है भारत सरकार की संस्था के माध्यम से अगर वो दिल्ली और मुंबई ले जाके बेचेगा तो ट्रांसपोर्ट का पूरा खर्चा सेंट्रल गवर्नमेंट केंद्र सरकार उठाएगी हम भंडारण का भी स्टोरेज का भी अगर कोई खर्चा लगेगा हम करेंगे ताकि किसान को ठीक दाम मिले इसी साल योजना बनाई है बड़ी समस्या है किसान को दाम कैसे ठीक मिले ಮೋದಿ ಜಿ ಕೆ ನೇತೃತ್ವ ಪ್ರಧಾನಮಂತ್ರಿ ಜಿ ಕೆ ನೇತೃತ್ವ ಲಗಾತಾರ ಕೈ ತರಹಕ್ಕೆ ಪ್ರಯೋಗ ಕರ್ಚ ಮೇ ವೈಜ್ಞಾನಿಕೋ ಸಭೆ ಕಹತಾ ಹಮಕ ರಿಸರ್ಚ ಕ್ಯಾ ಕರ್ನಾ ಚಾಹಿ ಜೋ ಕಿಸಾನ್ ಜರುರತ್ ಹಮೇ ಕತನಿ ಅಚ್ಚಿ ಮಿರ್ಚ ಹೋತಿ ಆಂಧ್ರ ಮೇ ಕರ್ನಾಟಕ ಮೇ ಏಕ ರೋಗ ಲಗ ಗ್ಯಾ ಪಿಛಲೆ ಸಾಲ ಇಸ್ಮೇ ರಾತೋ ರಾತ ಮಿರ್ಚ ಬರ್ಬಾದ ಹೋಗಿ ಮೇನೆ ಎಮ್ ಐ ಎಸ್ ಕೆ ಅಂತರ್ಗತ ಉಸ್ಕೋ ಭೀ ಖರೀದನೆ ಕಿ ಕರ್ನಾಟಕ ಸರ್ಕಾರ ಕೋ ಭೀ ಮೇನೆ ಪರ್ಮಿಷನ್ ದಿ ಕಿ ಕಿಸಾನ್ ಕಾ ನುಕ್ಸಾನ್ ಹುವಾ ಹೈ ತೋ ಉಸ್ಕೋ ಏಕ ಸೀಮಾ ಸೇ ರೇಟ್ ಕಮ್ ನಹೀ ಮಿಲೆ ಲೇಕಿನ್ ಐಸೇ ಅಗರ್ ರೋಗ ಆತೇ ಹೈ ತೋ ರಿಸರ್ಚ್ ಇಸ್ ಪೇ ಕರೋ ಇನ್ಕೋ ಕೈಸೆ ರೋಕಾ ಜಾಯೆ ಸುಪಾರಿ ಮೇ ಮೇನೆ ದೇಖಾ ಸುಪಾರಿ ಕಿ ಯಹಾಂ ಬಹುತ್ ಅಚ್ಚಿ ಖೇತಿ ಹೋ ರಹೀ ಹೈ ಸುಪಾರಿ ಸಮಝ್ ಗಯೆ ನಾ ಆರ್ ಯು ಅಂಡರ್ಸ್ಟ್ಯಾಂಡ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜನೆಯ ವೇದಿಕೆಯಲ್ಲಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್, ಯಲಹಂಕ ಶಾಸಕ ಶ್ರೀ ಎಸ್ ಆರ್ ವಿಶ್ವನಾಥ್, ಪ್ರಾಣಿ ವಿಜ್ಞಾನ ವಿಭಾಗದ ಡಾಕ್ಟರ್ ರಾಘವೇಂದ್ರ ಭಟ್ಟ, ತೋಟಗಾರಿಕಾ ವಿಜ್ಞಾನ ವಿಭಾಗದ ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್, ಐಸಿಎಆರ್ ಐಐಎಚ್ಆರ್ ನಿರ್ದೇಶಕ ತುಷಾರ್ ಕಾಂತಿ ಬೆಹರಾ, ಅನೇಕ ವಿಜ್ಞಾನಿಗಳು, ರೈತ ಮುಖಂಡರು ಹಾಜರಿದ್ದರು. ಕೃಷಿ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಗೈದ 10 ಜನರಿಗೆ ಪ್ರಶಸ್ತಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಬೆಂಗಳೂರಿನ ಹೆಸರುಘಟ್ಟದ ಐಐಎಚ್ಆರ್ ಕೇಂದ್ರಕ್ಕೆ ಕೇಂದ್ರ ಕೃಷಿ ಮಂತ್ರಿ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭೇಟಿ ನೀಡಿದ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರೈತ ಬಾಂಧವರೇ, ಇಲ್ಲಿಯ ತನಕ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ನಡೆದಂತಹ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳಿದರೆ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳೋಣ. ಕರಿಯ ಸಾಸೋವೆ ಒಬ್ಬಳಿಗೊಂದಬ್ಬೆ ಒಬ್ಬಳಿಗೊಂದಬ್ಬೆ ನೊರೆವಲ್ಲ ಒಬ್ಬಳಿಗೊಂದಬ್ಬೆ ನೊರೆವಲ್ಲ ಒಬ್ಬಳಿಗೊಂದಬ್ಬೆ ನೊರೆವಲ್ಲ ಅಣ್ಣಯ್ಯ ಯ ಬರೋಸ ನಿನ್ನ ಮಡದಿಯ ನಿನ್ನ ಮಾಡಿಯ ಪುರುಷಕ್ಕೆ ಎರಡ ಮಗಲಲ್ಲೇ ನಿನಗೊಂದಬ್ಬೆ ತೊಳ ಸೀಡೆ ನಿನಗೊಂದಬ್ಬೆ ತೊಳ ಸೀಡೆ ನಿನಗೊಂದಬ್ಬೆ ತೊಳ ಸೀಡೆ ನಿನಗೊಂದಬ್ಬೆ ಕೊಟ್ಟಂದಾರೆ ಪಟ್ಟೆ ಸಿಲೆ ಮಾಸ್ಯಾತೋ ತಾಳಿದೆ ಅಣ್ಣ ಗುಣದಿಂದ ತಾಳಿದೆ ಅಣ್ಣ ಗುಣದಿಂದ ತಾಳಿದೆ ಅಣ್ಣ ಗುಣದಿಂದ ತಾಳಿದೆ ಅಣ್ಣ ಗುಣದಿಂದ ತಾಳಲು ಬೇಡ ಏಳೆ ಕೊಲ್ಲಲು ಬೇಡ ನಿನಗೊಂದಬ್ಬೆ ತಳ ಸೀಡೆ ನಿನಗೊಂದಬ್ಬೆ ತಳ ಸೀಡೆ ನಿನಗೊಂದಬ್ಬೆ ತಳ ಸೀಡೆ ನಿನಗೊಂದಬ್ಬೆ ತಳ ಸೀಡೆ ಕೊಟ್ಟಂದಾರೆ ಪಟ್ಟೆ ಸಿರೆ ಮಾಸ್ಯಾತೋ ತಾಳಿದೆ ಅಣ್ಣ ಗುಣದಿಂದ ಮಲ್ಲೇ ಇರಬೇಡ ಹಿಂಗೆಯ್ಯ ಹೋಗವ್ವ ನಿನ್ನ ಹರ ಮನಿಗೆ ಹೋಗವ್ವ ನಿನ್ನ ಹರ ಮನಿಗೆ ಹೋಗವ್ವ ನಿನ್ನ ಹರ ಮನಿಗೆ ಹೋಗವ್ವ ನಿನ್ನ ಹರ ಮನಿಗೆ ಕರೆಸಯ್ಯ ದೌರಿಯ ಬಿಗಿಸಯ್ಯ ಓದ್ತಾಯ್ತು ನಮ್ಮ ಕಳವಯ್ಯ ಓದ್ತಾಯ್ತು ನಮ್ಮ ಕಳವಯ್ಯ ಓದ್ತಾಯ್ತು ನನ್ನ ಕಳವಯ್ಯ ಓದ್ತಾಯ್ತು ನನ್ನ ಕಳವಯ್ಯ ಗಾತರಿಸಾನ ಓರಿಯ ಬಿಗಿಸಾನ ಓದ್ತಾಯ್ತು ನನ್ನ ಗೊತ್ತಾಯ್ತು ನನ್ನ ಕಳವಯ್ಯ ತಾರೆ ನತಿಯ ನ್ಯಾಕೆ ಮತ್ತಷ್ಟ ದೂರ ಕಳವಾಳು ಮತ್ತಷ್ಟ ದೂರ ಕಳವಾಳು ದೂರ ಕಳವಾಳು ಅಣ್ಣಯ್ಯ ಅಡ್ಡಿಯ ಕಲ್ಲ ಚಂದಮ್ಮ ರಾಕಾಸಿ ಅವಳೆ ರವಳವಳೆ ರಾಕಾಸಿ ಅವಳೆ ರವಳವಳೆ ಕಾಶಿ ಅವಳೆ ರವಳವಳೆ ತಂಗಿಯಮ್ಮ ಅಣ್ಣ ನೆಂಡಾತೆ ಅತಿಗವಳೆ ಅಣ್ಣ ನೆಂಡಾತೆ ಅತಿಗವಳೆ ಅಣ್ಣ ನೆಂಡಾತೆ ಕಡಲೆ ಬೆಂಗಾಲವೇ ನೆಟ್ಟೋರ ಸಂತೆ ನೆರಳವೇ ನೆಟ್ಟೋರ ಸಂತೆ ನೆರಳವೇ ಸಂತೆ ನೆರಳವೆಣ್ಣಯ್ಯ ನಾನು ಅಗ್ರವ ನೋಡಿ ಮನಿಯಾಗೆ ಉಂಡೋಗೆ ಕಂದ ಹೆಂಗೆಲ್ಲಿಂದೋ ಬಂದೆ ನಿನ್ನಾಣೆ ನನಗೆ ಹೊಸವಿಲ್ಲ ನಿನ್ನಾಣೆ ನನಗೆ ಹೊಸವಿಲ್ಲ ನಾಣೆ ನನಗೆ ಹೊಸವಿಲ್ಲ ನಿನ್ನಾಣೆ ನನಗೆ ಹೊಸವಿಲ್ಲ ಬಳಿ ಬಂದ ಊರೊಳೆ ಬಣ್ಣವ ಊರಲ್ಲಣ್ಣಯ್ಯ ಮೈಸೋರ ಮಲ್ಲಿಗೆ ಹೂವಾಯಾಗೆ ಮಡಿಯಾಲೆ ಮಲ್ಲಿಗೆ ಹೂವಾಯಾಗೆ ಮಡಿಯಾಲೆ ಹುಟ್ಟಿದ್ದು ತೂರು ದೇಶ ಬೆಳೆದಿದ್ದ ಮಲೆನಾಡು ಬಂದು ಸೇರೆದ್ದ ಬೆಳ್ಳಿ ಮಂಟಪಕ್ಕೆ ವಾರುಟಾಳೆ ಮಂಟಪಕ್ಕೆ ವಾರುಟಾಳೆ ಬೆಳ್ಳಿ ಮಂಟಪಕ್ಕೆ ವಾರುಟಾಳೆ ಮಂಟಪಕ್ಕೆ ವಾರುಟಾಳೆ ಬೆಳ್ಳಿ ಮಂಟಪಕ್ಕೆ ವಾರುಟಾಳೆ ಚಾಮಂಡಿ ಕೈಯಲ್ಲಿ ತಿರುಸೋಲವಾ ಇಡ ಕಾಂಡ ತಿರುಸೋಲವಾ ಇಡ ಗಂಡ ಕೈಯಲ್ಲಿ ತಿರಸುಲವ ಇಡ ಕಂಡ ಸಲವ ಇಡ ಕಂಡ ಕೈಯಲ್ಲಿ ತಿರಸುಲ ಕೊರಳಲಿ ರುದ್ರಾಕ್ಷಿಯ ಅಳುಲಿಯ ಮೇಲೆ ಬರುತ್ತಾಳೆ ಮೇಲವಳು ಬರುತ್ತಾಳೆ ಹುಲಿಯ ಮೇಲವಳು ಬರುತ್ತಾಳೆ ಮೇಲವಳು ಬರುತ್ತಾಳೆ ಒಂದು ಚುಪ್ಪು ಬಾಳೆಹಣ್ಣ ಯಾಗೆ ಮುರಿಯಲೇ ಮೈಸೂರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಚುಪ್ಪು ಬಾಳೆಹಣ್ಣ ಯಾಗೆ ಮುರಿಯಲೆ ಮೈಸೂರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಮೈಸೂರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಮೈಸೂರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಮುದ್ದು ಚಮಂಡಿ ನಿನ್ನೆದ್ದು ಬಾರಮ್ಮ ತಾಯೇ ಬಂದಾರೆ ನಿನಗೆ ಶಿವನಾಣೆ ಬಂದಾರೆ ನಿನಗೆ ಶಿವನಾಣೆ ಬಂದಾರೆ ನಿನಗೆ ಶಿವನಾಣೆ ಬಂದಾರೆ ನಿನಗೆ ಶಿವನಾಣೆ ಬಂದಾರೆ ನಿನಗೆ ಶಿವನಾಣೆ ಸೀರೌದ ಗಂಧ ತುಂಬೈತೆ ಗುಡಿ ಒಳಗೆ ತುಂಬೈತೆ ಗುಡಿ ಒಳಗೆ ಗಂಧ ತುಂಬೈತೆ ಗುಡಿ ಒಳಗೆ ತುಂಬೈತೆ ಗುಡಿ ಒಳಗೆ ಗಂಧ ತುಂಬೈತೆ ಗುಡಿ ಒಳಗೆ ಚಾಮಂಡಿ ಕಳಸ ತುಂಬೈತೆ ಇಡಿವನ್ನ ತುಂಬೈತೆ ಇಡಿವನ್ನ ಕಳಸ ತುಂಬೈತೆ ಇಡಿವನ್ನ ತುಂಬೈತೆ ಇಡಿವನ್ನ ಮೈಸೂರು ದೇಶದಲ್ಲಿ ಇರುವಾಳೆ ಚಾಮಂಡಿ ಎದ್ದು ಬರಮ್ಮ ದುಬಾರೆ ಚಾಮಂಡಿ ಎದ್ದು ಬಂದರೆ ನಿನಗೆ ಶಿವನಾಣೆ ಬಂದರೆ ನಿನಗೆ ಶಿವನಾಣೆ ಎದ್ದು ಬಂದರೆ ನಿನಗೆ ಶಿವನಾಣೆ ನಿನಗೆ ಶಿವನಾಣೆ ಎದ್ದು ಬಂದರೆ ನಿನಗೆ ಶಿವನಾಣೆ ಸೀರೌದ ಭಕ್ತರು ಬಂದರೆ ದಯವಾಗಿ ಬಂದರೆ ದಯವಾಗಿ ಭಕ್ತರು ಬಂದರೆ ಬಂದಾರೆ ದಯವಾಗಿ ಮುದ್ದು ಚಮಂಡಿ ದೇವಿ ಇದ್ದಾಳೆ ಇಲ್ಲವೇ ಸದ್ದು ಇಲ್ಲವಲ್ಲೇ ಗುಡಿ ಒಳಗೆ ಇಲ್ಲವಲ್ಲೇ ಗುಡಿ ಒಳಗೆ ಸದ್ದು ಇಲ್ಲವಲ್ಲೇ ಗುಡಿ ಒಳಗೆ ಇಲ್ಲವಲ್ಲೇ ಗುಡಿ ಒಳಗೆ ಸದ್ದು ಇಲ್ಲವಲ್ಲೇ ಗುಡಿ ಒಳಗೆ ಚಾಮಂಡಿ ಸದ್ದ ತೋರಮ್ಮ ಸಭಿಗೆಲ್ಲ ತೋರಮ್ಮ ಸದ್ದ ತೋರಮ್ಮ ಸಭಿಗೆಲ್ಲ ತೋರಮ್ಮ ಸಭಿಗೆಲ್ಲ ಅಳ ಕರ್ಕಂಡು ಕಳೆಯ ನೋದಿ ಕಂಡು ಬನ್ನಿಯ ಮರುದ ನೆರಳಿಗೆ ಯಮರುದ ನೆರಳಿ ಬನ್ನಿಯ ಮರುದ